ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಸ್ಟುಡಿಯೋದೊಳಗೆ ಇವತ್ತು ಒಬ್ಬ ಹಿರಿಯ ರೈತರಿದ್ದಾರೆ. ಅಫಜಲ್ಪುರ್ ತಾಲೂಕು ಗೌಡಗಾಂವದ ರೇವಪ್ಪ ಗುರುಸಿದ್ದಪ್ಪ ಬಿರಾದಾರ್ ಅವರು ತಮ್ಮ ಜೀವನವನ್ನೇ ಕೃಷಿಗಾಗಿ ಮುಡಿಪಾಗಿಟ್ಟಂಥವರು. ಬಹಳ ಶ್ರಮ ವಹಿಸಿ ಅವರು ಇಲ್ಲಿ ತನಕ ಕೃಷಿ ಬದುಕನ್ನು ಬದುಕಿದ್ದಾರೆ, ಅದರೊಳಗೆ ಪ್ರಗತಿಯನ್ನು ಕೂಡ ಸಾಧಿಸಿದ್ದಾರೆ. ಕೇವಲ 2 ಎಕರೆ ಜಮೀನಿನಿಂದ ಶುರು ಮಾಡಿ ಈಗ 10 ಎಕರೆ ಜಮೀನಿನೊಳಗ ಅವರು ಬಹಳ ಒಳ್ಳೆಯ ಕೃಷಿ ಮಾಡ್ತಾ ಇದ್ದಾರೆ. ಅವರ ಒಂದು ಕೃಷಿ ಏನದ ನಮಗೆಲ್ಲರಿಗೂ ಮಾದರಿಯಾಗಬಹುದು, ವಿಶೇಷವಾಗಿ ಯುವ ರೈತರಿಗೆ ಅಲ್ಲಿ ಕಲಿಯುವುದು ಸಾಕಷ್ಟಿದೆ ಅಂತ ರೇವಪ್ಪ ಬಿರಾದಾರ್ ಅವರು ಇವತ್ತ ನಮ್ಮ ಜೊತೆಗಿದ್ದಾರೆ. ಬಿರಾದಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಸುಮಾರು ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ, ಬಹುತೇಕ ಸಣ್ಣವರಿದ್ದಾಗಿಂದ ಕೂಡ ಕೃಷಿ ಮಾಡ್ತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು ಈಗ ತಾವು? ಪೈಲೆ ಮಹಾರಾಷ್ಟ್ರ ಇದ್ದೀರಿ, ಮಹಾರಾಷ್ಟ್ರ ಕುಸ್ತಿ ಆಡ್ಕೋ ತಿರುಗಾಡೋದ ಪಂಚಾಯಿಸಿಗೆ ನಂಗೆ ಹಿಡ್ಕೊಂಡ್ಬಂದು ಹಳ್ಳ್ಯಾಗ ತಗೊಂಬಂದ್ರಿ. ಪೈಲೆ ಒಕ್ಕಲ್ತಂದ್ ಗೊತ್ತಿದ್ದಿಲ್ರಿ, ಕೂಲಿ ನಾಲಿ ಮಾಡ್ಕೋತ ಅಲ್ಲಿ ಇಲ್ಲಿ ಹಮಾಲಿ ಮಾಡಿ ಚೀಲ ಹೊತ್ತು ಅವು ಇವು ಕಷ್ಟ ಪಟ್ಟಿನ್ರಿ. ಒಂದು ನನಗೆ ಸಿಕ್ಕಿದೆ ಹಿರಿಯರ ಆಸ್ತಿ 1 ಎಕರೆ ರೀ, ಎತ್ತಿದ್ದಿಲ್ಲ, ಏನು ಇದ್ದಿಲ್ಲ, ಅನುಭವ ಇದ್ದಿಲ್ಲ, ಮೈಯಾಗ ಸೊಕ್ಕ ಸಾಕಷ್ಟು 1 ಕ್ವಿಂಟಲ್ ಇತ್ತರಿ, ನಾಲೆಜ್ ಇದ್ದಿದ್ದಿಲ್ಲ ಹಳ್ಳ್ಯಾಗ ಹ್ಯಾಂಗ ಬದುಕಬೇಕು. ಪರ್ಸಂಗ್ ಬಂದ್ರೆ ಸಿಟಿಯಾಗ ಎಲ್ಲರೂ ಏನ್ರಿ ಮಾಡಬಹುದು, ಹಮಾಲಿ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಒಬ್ಬ ಗುಂಡ ಹೊಳ್ಳಿಗ್ ಬಾ, ಒಬ್ಬ ಗಟ್ರ ಹೊಳ್ಳಿಗ್ ಬಾ, ಅವಾಗ 10 ರೂಪಾಯಿ 3 ರೂಪಾಯಿ ಒಂದು ಗಟ್ರ, 30x40 ಹಿಂಗೆ ಏನು ಹೊಡೆದ ಗಟ್ರ ಹೊಳ್ಳಿಕ್ಕೆ ಅದು 300-400 ರೂಪಾಯಿಗೆ ಸಿಗ್ತಿದ್ರಿ ಸರ್. ಮುಂದೆ ಮಣ್ಣಿಂದು ಗುಣಧರ್ಮ ಹಂಗೆ ಬೆಳ್ಕೋತ್ ಬೆಳ್ಕೋತ್ ಮುಂದೆ ತೊಗರಿ ಮಾಡಿದ್ರಿ ಸರ್. ಅದ ಅಣತಂಕಿದ ಒಂದು ಥೋಡೆ ನೀರಿತ್ತುರಿ ಹಾಳಿ ಪ್ರಕಾರ, ಒಂದಿನ ನಂಗೆ ಕೊಟ್ಟರು, 2 ದಿನ ಅವ್ರು ಉಣಿಸ್ಕೊತರು. ಈ ತರ ಮಾಡ್ಕೋತ್ ಬಂದಾಗ ಮುಂದೆ ಒಂದು ಥೋಡೆ ಉಳ್ಳಾಗಡ್ಡಿ ಮಾಡಕ್ ಶುರು ಮಾಡ್ತಾರಿ, ಉಳ್ಳಾಗಡ್ಡಿ ಒಂದು ಸಾಥ್ ಕೊಡ್ತಾರಿ, 10 ಸಂಸಾರ ಬಡತನದಾಗ ಬಂದ್ವಿ, ಗಂಡ ಹೆಂಡತಿ ಒಂದು ಜುಗ ಇದ್ದಾಗ ಅದು ಉಳಿತಾಯ ಹಾಕೋತ್ ಹೊಂದ್ರಿ, ಮಕ್ಕಳು ಹುಟ್ಟದ ಕತೆ ಪೈಲೆನೆ ಥೋಡೆ ಇಷ್ಟ ಹಾಕ್ಬಿತ್ರಿ. ಮುಂದ ನಮ್ಮ ಜೋಡೆತ್ತ ಜುಗ ಹೋದಾಗ ಅದು ಉಳ್ಕೋತ ಹೋಯ್ತು, ಮುಂದ್ ಹುಡುಕೋತ ಹೊರಗ್ ಬೈಲಿಗೆ ಬಿದ್ದಾಗ ಕೃಷಿ ವಿಜ್ಞಾನ ಕೇಂದ್ರ ಅಂತಲ್ಲಿ ಇಂತಲ್ಲಿ ಒಂದ್ಯಾರು ತಿರುಗಾಡ ನಾಲೆಜ್ ಬಿ ಬತ್ರಿ. ಸಂಪರ್ಕ ಹೆಂಗ್ ಬಂತು? ಒಬ್ಬ ಹುಡುಗರು ಶಿವಾನಂದ ಗರೂರ್ ಅಂತ ರೈತ, ಅವ ಏನ್ ಮಾಡಿದ್ರಿ ಸಂಘಟ ತೊಂದ್ ತಿರುಗಾಡದ, ಅವರು ದೊಡ್ಡ ರೈತರು, ಅವ್ರ ಹಿಂದೆ ತಿರುಗಾಡ್ಕೋತ ಹೋಗಾರ್ದಾಗ ನಮ್ಗ ಜನರಲ್ ನಾಲೆಜ್ ಬತ್ರಿ. ಹಂಗೆ ಕಷ್ಟಪಟ್ಟು ಓದು, ಒಂದು ಬ್ಯಾಂಕ್ ಗೌರ್ಮೆಂಟ್ ಲೋನ್ ಕೊಡ್ತೀರಿ, ಆ ಭೂಮಿ ಚೌರಣದಾಗ ನಂಗೆ ಸಿಕ್ತರಿ ಸರ್ 8 ಎಕರೆ. ಆ 9,000 ಕೊಡ್ಲಕ್ ನಂಗೆ ಎಷ್ಟೋ ಕಷ್ಟ ಆಯ್ತ್ರಿ, ಬ್ಯಾಂಕ್ ಒಂದು 20,000 ಕೊಡ್ತೀರಿ, 2 ಎಕರೆ ಭೂಮಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಕೊಟ್ಟಂಗ ಆಯ್ತ್ರಿ, ನಮ್ಮಲ್ಲಿ 30-40 ಜಮ ಆಗಿರಿ, ಹೊಸ ಕೊಲ್ತು ಹೊಲ ತೊಂದ್ರಿ. ಅದ್ರ ಮೇಲೆ ಈ ಕೃಷಿ ವಿಜ್ಞಾನ ಕೇಂದ್ರ ಬಂದಾಗ ತಲಿ ಒಂದ್ ಹುಷಾರ ಆಗತ್ತ, ಅಂದ್ರೆ ನಿಮಗೆ ಜ್ಞಾನ ಬರಾಕತ್ತ. ಅದು ಏನದ್ರಿ ಮೋಡ ಸೀಟಾಗಿದ್ದವ ಹಳ್ಳ್ಯಾಗ ಅಡಮುಟ್ ನಮ್ಮನೆ ಒಂದ್ ಟಿಕೆಟ್ ಬಿಲಾಕ್ ಮಾಡಿ ಬದುಕಬಹುದು, ಸೀಟಾಗ ಕರ್ಮರಿ ಮಾಡಿದ್ವಿ ಬದುಕಬಹುದು. ಅಂದ್ರೆ ಈ ಮಣ್ಣಿನ ಗುಣಧರ್ಮ ಕಂಡು ಹಿಡಿಬೇಕಲ್ರಿ ಸರ್, ಆ ಮಣ್ಣಿನಿಂದ ಇದು ಜನದ ನೋಡೋದು, ಆಫೀಸರ್ ಲೆವೆಲ್ ತೋರಿಸೋದು, ಡ್ರೀಪ್ ಮಾಡಬೇಕು, ಇದು ಜನರಲ್ ನಾಲೆಜ್ ಬೇಕು, ಬಾಳಿ ಹಚ್ಚಬೇಕು ಅಂತ ಏನು ಗೊತ್ತಿದ್ದಲ್ರಿ. ಉಳ್ಳಾಗಡ್ಡಿ ತೊಗರಿ ಮಾಡ್ಕೋತ್ ಮಾಡ್ಕೋತ್ ಕಷ್ಟ ಮಾಡ್ಕೋತ್ ಮುಂದ ಒಕ್ಕಲ್ತನ ಮಾಡಿದ್ರಿ, ರಾಶಿ ಮಷಿನ್ ಮಾಡಿದ್ರಿ, ಬ್ಯಾಂಕ್ ಸಾಲದ್ ನಂಗೆ ಸಾಕಟ್ ಕೊಡ್ಲಿಕತ್ರಿ 20,000 ರೂಪಾಯಿ ಆ ಟೈಮ್ದಾಗ ಸರ್ ಚೌರಣದ 20,000 ಏನ್ ಕೊಡ್ತಿರು, 20,000 ಅಂದ್ರೆ ಅದು ಒಂದು ಈಗ ಇವತ್ತು 8 ಅಂದ್ರೆ ಕಮ್ಮಿ ರೀ ಸರ್ ಚೌರಣದಾಗ, ಈಗ 10,000-11,000 ಒಂದು ಮೊಬೈಲ್ಗೆ ಸಾಲನ್ರಿ ಸರ್. ಅವಾಗ ಏನ್ ನೀವು ಹಿರಿಯರಿದ್ದಾಗ ಕಷ್ಟಪಟ್ರಿ, ಈಗಿನ ಮಂದಿಗೆ ಆಸ್ತಿ ಬಿ ತೊಳೆದಾಗಲ್ರಿ. ಅದು ಮುಂದೆ ಏನ್ ಮಾಡಿದ್ರಿ, ಹಂಗೆ ಡ್ರೀಪ್ ಮಾಡೋದು, ಅಲ್ಲಿ ಇಲ್ಲಿ ಟೂರ್ ಇಡ್ತೀರಿ ಕೃಷಿ ವಿಜ್ಞಾನ ಕೇಂದ್ರ, ಅವ್ರ ಸಂಘಟ ಶಿವಾನಂದ ಗೌರ್ ತೊಗೊಂಡ್ ತಿರುಗಾಡೋತಿಗೆ ಅದು ನೋಡ್ಕೊಂಡು ನನ್ನ ಹೊಲ್ದಾಗ ಡ್ರೀಪ್ ಮಾಡ್ದ, ಬೋರ್ ಹೊಡ್ದ, ಸಾಕಷ್ಟು ಕಷ್ಟಪಡಿದ್ವಿ, ಅದು ಫಲ ಸಿಕ್ಕದ್ರಿ ನಂಗೆ. ಕುರಿ ಗೊಬ್ಬರ ಹಾಕದ್ರಿ, ಆ ಹೊಲಕ್ಕೆ ಕುರಿ ಗೊಬ್ಬರ ಹಾಕಿ ಒಂದ್ ಸಾರಿ ಅಗಿ ಹಚ್ಚದಂದ್ರೆ 3-4 ತನ ತೊಂದಿನ್ರಿ. ಆ ಸದಿ ಏನ್ ಮಾಡಿದ್ರಿ, ಆ ಸದಿ ಒಂದೇ ದಿನಕ್ಕೆ ಸುಟ್ಟಿಲ್ಲ, 2 ನಡೆದ ನಂತರ ಹಾಕಿ ಎರೆಹುಳು ಒಯ್ದು ಶಿವಾನಂದ ಬಲ್ಲಿದ್ದು ಒಂದು ಒಯ್ದು ಹಾಕಿನ್ರಿ. ಅಂದ್ರೆ ಒಬ್ಬ ರೈತ ಬೆಳಿಬೇಕ, ಒಬ್ಬ ರೈತಿಂದ ರೈತ ಬೆಳಿತಾನೆ. ಬಹಳಷ್ಟು ರೈತರು ಅವ ಬೆಳಿಬಾರ್ದು ಇವ ಬೆಳಿಬಾರ್ದು ಮ್ಯಾಲ ಶಿವ ಬೆಳೆದೇ ಬೆಳೆಸ್ತಾನ, ನಮ್ ಕೈಗೇನು ಇಲ್ಲ, ಅವ ಸಣ್ಣವನ ಇವ ದೊಡ್ಡವನ, ಯಾರ ಯಾ ಟೈಮ್ದಾಗ ಮ್ಯಾಲ ಹೋಗಿರ್ತಾರ, ಯಾರು ಏನ್ ಸಿಕ್ಕಿರ್ತಾವ ಗೊತ್ತಿರಲಿ ಸರ್. ಒಟ್ಟೆ ನಂದಿನ್ ಮತ್ತೊಬ್ಬ ಬದುಕಲಿ ಏನಂತ ಭವನ ಇದ್ದಂದ್ರೆ ಅವ ಬೆಳಿತಾನ ಬರೋಬ್ರಿ. ರೈತ ಅಲ್ಲಿ ಇವತ್ ಯಾವ ಆಫೀಸರ್ ಇವತ್ತೊಂದು ಆಫೀಸರ್ ಇವತ್ ತಳಿ ಬೀಜ ಕೊಡ್ತಾರ, ಅವ್ರು ನಮ್ಗೆ ರೊಕ್ಕ ರೂಪಾಯಿ ಕೊಟ್ಟಿದ ಮೇನಲ್ರಿ, ಜನರಲ್ ನಾಲೆಜ್ ಕೊಟ್ಟಿದ ಮೇನ. ನೀವು ಕಟ್ಟಿ ಬುತ್ತಿ ಹೇಳಿ ಮಾತ್ರ ಶಾಶ್ವತ ಇರಲ್ಲ. ಹೌದಲ್ಲ, ನೀವು ಏನು ಓತಿ ಈ ಹಾದಿ ಹೋಗು ಅನ್ನಕತ್ತ ಅದೇ ಶಾಶ್ವತ. ಇವತ್ ನಮ್ಮಲ್ಲಿ ಕಿಲೋ ಬೀಜ ಕೊಟ್ರಂದ್ರ ಆ ಬೀಜದಿಂದ ಡಬಲ್ ಟಿಬಲ್ ಮಾಡ್ಕೊಂಡಿನ್ರಿ. 2015 ಈ 2 ಕಿಲೋ ಬೀಜ ಕೊಟ್ಟು ಅದಕ್ಕೆ 45,000 ರೂಪಾಯಿ ಮಡಗಿ ಅಡಿ ಚೀಲಕ್ರಿ ಸರ್. ಅಡಿ ಚೀಲಕ್ರಿ ಅಂದ್ರ ಏನದ್ರಿ, ನಾವು ಬೆಳಿಬೇಕಾದ್ರೆ ಸಾಲಿ ಕಲಿಬೇಕಾದ್ರೆ ಮಾಸ್ಟರ್ ಬೇಕಾ? ಬೇಕಲ್ಲ. ಆಯ್ತು, ಈಗಿನ ಹಿರಿಯರದು ಯಾರೇ ನಾರಿ ಕೆಡಮೋಡ ಕೆಡಮೋಡ ಒಂದು ಏನು ಇದಿಲ್ಲ, ಅಡಮುಟ ಇತ್ತು, ಮಹಾರಾಷ್ಟ್ರದ ಬಂದಿದ, ಕುಸ್ತಿ ಆಡದ ಲಗ್ನ ಮಾಡಿಬಿಟ್ರು, ಏನ್ ಮಾಡ್ಬೇಕಪ್ಪ ಅನ್ನಂತ ಚಲೋ ಮಂದಿ ಸಿಗೋದ್ ಮುಷ್ಕಿಲ್ ರೀ ಸರ್. ನೀವು ಬೆಳಿಲಿ ಅನ್ನಂತ ಭವನ ಒಬ್ರು ಭೀ ಸಿಗಲ್ಲ, ನಂದೇ ಆಲಿ ನಾನೇ ಬೆಳಿಲಿ ಆತರ. ಈಗ ಅವರು ಕೃಷಿ ವಿಜ್ಞಾನ ಸಾಕಷ್ಟು ನಂಗೆ ಅನುಭವ ಕೊಟ್ರ, ನಾ 10 ಮಂದಿ ರೈತರಿಗೆ ಬೆಳೆಸಿನ್ರಿ ಸರ್. ನಾನೇನಂತ ವಿಚಾರ, ನಂದೇ ಶರೀರೇ ನಂದಲ್ಲ, ನಂದೇನದ ಇಲ್ಲಲ್ಲ ಸರ್. ಇದು ತಿಳ್ಕೊಂಡ್ ಹೋದ್ರೆ ಏನು ಇಲ್ಲ, ಏನದಾರ ಎಷ್ಟೋ ರಾಜ ಮಹಾರಾಜದ ಬ್ರಿಟಿಷ್ ಹಿಡಿದು ಹೋಗ್ಯಾರ ದೇಶ ಬಿಟ್ಟು, ನಾವ್ಯಾರು? ಎಷ್ಟು ಮಂದಿ ಹೋಗ್ಯಾರ ಈ ಭೂಮಿ ಮೇಲೆ? ಒಟ್ಟ ಬೆಳಿಬೇಕು, ಅನ್ನದಾತ ಅಂತ ನಮ್ಮ ಹೆಸರಿಟ್ರ. ಪ್ರಗತಿ ರೈತ ಆಗ್ಬೇಕಾದ್ರ ನಾವು ಒಳ್ಳೆ ವಿಚಾರ ಮಾಡ್ದಾಗೆ ಒಂದು ಹೆಸರಿಟ್ರ. ಸಣ್ಣ ರೈತರು ಬಿ ಅಟೆ ಸಣ್ಣದ ಹೋಗಿ ಒಂದು ಸಾದಾ ಮನುಷ್ಯ ಬೆಳಿಬೇಕಾದ್ರ ಭೂಮಿ ತಾಯಿ ಸಾತ್ ಕೊಟ್ಟಾಗಿ ಬೆಳಿತದ. ನನ್ನ ವಯಸ್ಸು ಐತೆ 4 ಲಕ್ಷ ಗಳಿಸ್ರಿ ಸರ್. ಈಗ ಸದ್ಯ ಈ ವರ್ಷ 5 ಲಕ್ಷ 6 ಲಕ್ಷ ರೂಪಾಯಿ ಉಳ್ಳಾಗಡಿ ತಂದಿನ್ರಿ. ಅದು ಎದಕ್ಕ ಬರ್ಲಾಗ್ಯಾವ್ರಿ ರೊಕ್ಕ ರೀ? ಅದೇ ಚೌರಣದಾಗ ಕೊಟ್ರಿ 9,000 ಕೆಂಟೆಕರ್ ಹೊಲ ತಂದ್ರಿ, ಈಗ ನಾ ಒಂದು ಲಂಬರ್ ಹೊಲ ತಗೋಬಹುದ್ರಿ, ಆ ದುಡ್ಡಕ್ಕೆ ವ್ಯಾಲ್ಯೂ ಇಲ್ರಿ. 10 ರೂಪಾಯಿದಾಗ ಚಂದನ ಕೂಲಿ ಮಾಡ್ತೀರಿ, 1 ರೂಪಾಯಿಗೆ ಒಂದು ಚೀಲ ಹುರ್ತಿದ್ರಿ. ಈಗ ನೀವು 1 ರೂಪಾಯಿ ಬಿ ಸಿಗಲ್ರಿ, ನಿಮ್ಗೆ ಚಾರ ಆಟಾಣೆ ಬಿ ಸಿಗಲ್ರಿ. ಅಂದ್ರ ಭಕ್ತಿ ಇಟ್ಟವನಿಗೆ ಎಂದೂ ಫೇಲ್ ಆಗಲ್ರಿ. ನಂದೊಂದು ಮಾತ್ರ, ರೈತ ನಾ ಲಾಸ್ ಆತೀನಿ, ಆತ್ಮಹತ್ಯೆ ಮಾಡ್ತೀನಿ, ನಾ ಕದು ಮಾಡ್ತೀನಿ, ಸಾಯ್ತೀನಿ, ಅವೆಲ್ಲ ಸುಳ್ರಿ. ದುಡ್ಡ್ಯಾವ ಬಡುವಲ್ಲ. ಒಟ್ಟು ಯಾವುದೇ ಕೆಲಸ ಮಾಡ್ರಿ ಭಕ್ತಿ ಇರ್ಬೇಕು ಭೂಮಿ ಮೇಲೆ. ಇವತ್ತು ಕುರಿ ಸಾಕ್ರಿ, ಒಂದು ಕೋಳಿ ಸಾಕ್ರಿ. ಇವತ್ತು ನಾ ಹೈನುಗಾರಿಕೆ ಮಾಡ್ಯಾನ ಸರ್, ಒಂದು 4 ವರ್ಷ ಹೈನುಗಾರಿಕೆ ಮಾಡೀನಿ. ಮುಂಜಾನೆ 25 ಲೀಟರ್ ಹಾಲು ಹಾಕ್ತಿದ್ರಿ, ಚಂಚಿಗೆ 25 ಲೀಟರ್ ಹಾಲು ಹಾಕ್ತಿ, 4-5-6 ಆಕಳೆ, ಅದು 37 ಗುಂಟೆದಾಗ್ರಿ. ಆ ಟೈಮಿಗೆ ಯಡಿಯೂರಪ್ಪ ಸನ್ಮಾನ ಸಿಕ್ತರಿ. 20ರದಾಗ ನಂಗೆ ಇಲ್ಲಿ ವಿಜಯ ಕರ್ನಾಟಕದಾಗ ಅಲ್ಲಿ ಸನ್ಮಾನ ಸಿಕ್ತರಿ. ಬೆಂಗಳೂರಿಗೆ ಸನ್ಮಾನಕ್ಕೆ ಅಲ್ಲಿ ಯಡಿಯೂರಪ್ಪ ಸಹ ಕೊಟ್ರಿ. ಅಂದ್ರೆ ಥೋಡೆ ಹೊಲ 37 ಗುಂಟೆ, ಅದ್ರಾಗ ಮತ್ತೆ ಸಡ್ ಹೋಗ್ತದ್ರಿ, ಅದ್ರಾಗೆ ಮತ್ತೆ ಎದಕ ಬರ್ಲಾದ ಮಣ್ಣಿಂದು ಹಳದನ್ ಒಂಡ್ ಹೊಡೆದು ಮಣ್ಣು ಹಾಕಿ ಫಲವತ್ ಮಾಡೀನ್ರಿ ಸರ್. ಹೌದೇನು ಅಂದ್ರ ಮಣ್ಣಿಂದ ಹೆಂಗ ಹಂಗದ್ರಿ ಸರ್, ಹರೊಂದ್ರದಾಗ ನಾಲೆಜ್ ಹೆಂಗ್ ಬಿಡ್ತ ಹಾಂಗ ಆ ಮಣ್ಣಂಗ್ ನಾಲೆಜ್ ಬರೀ ಅದು ಮುಖ್ಯ ಅದರಿ. ನಂದು ತೋಟ ಅದ ಅಂತ ತಿರುಗಾಡ್ರ ತೋಟ ಆಗಲ್ರಿ ಅದು. ಕರೆಕ್ಟ್. ಮಣ್ಣಿಗೆ ಏನ್ ಬೇಕು? ನಾ ಹಾಲು ಉಂತೀನಿ, ನಾ ತುಪ್ಪ ಉಂತೀನಿ, ಈ ಶರೀರಕ್ಕೆ ಏನ್ ಬೇಕು? ಮಾಲಿ ತಿತ್ತೀನಿ, ಗೀತಾಂಜಲಿ ತಿತ್ತೀನಿ, ಏನೋ ಚಟ ಮಾಡಿರ್ತೀನಿ. ಆ ಭೂಮಿ ತಾಯಿದಿಂದ ಎಲ್ಲರೂ ಹೋಯ್ತಿರಿ, ಆ ಭೂಮಿಗೆ ಏನ್ ಬೇಕಂತ ಯಾರು ಕೇಳಿದ್ರಿ ಸರ್? ಕುರಿ ಗೊಬ್ಬರ ಹಾಕ್ರಿ, ಹೊಸ ಒಂಡ್ ಹೊಡ್ರಿ, ಹೊಸ ಹೊಸದ ಏನ್ರ ಅನುಭವ. ಇದೇ ಉಪ್ಪ ಡಿ ಎ ಪಿ ಅಂತವ್ ಅದಕ್ಕ ಫಲವತ್ ಆಗಲ್ರಿ ಸರ್. ಇದು ಏನ್ ಎರೆಹುಳು ಗೊಬ್ಬರ ಇಲ್ಕಂದ್ರ ನಮ್ಗೆ ತಿಪ್ಪಿ ಗೊಬ್ಬರ ಕೊಟ್ಟಿ ಯಾರೊಂದು ಗೊಬ್ಬರದಿಂದ ಫಲವತ್ ಆಗ್ತಾರೆ. ಈಗ ನೀವು ಹಳ್ಳದ ಹೂಳೆಲ್ಲ ಹಾಕಿದ್ರೆ ಸರ್ ಮಣ್ಣು, ಅದರಿಂದ ನಿಮಗ ಸಾಕಷ್ಟು ಅನುಕೂಲ ಆಗ್ಯದ ಅಂದ್ರೆ ಸರ್ ಏನಾದ್ರಿ ಜೀತಿ ಹಿಡಿತೈತ್ರಿ. ಅದು ಜೀತಿ ಅಂದ್ರ ಮಳಿ ಹೆಚ್ಚೈತಂದ್ರ ಒಳಗಿನ ನೀರ್ ಹೇಳ್ತೈತ್ರಿ ಆ ಭೂಮಿ. ಅದಕ್ಕೆ ಏನ್ ಮಾಡ್ರಿ 3 ಫೀಟ್ ಹೈಟ್ ಮಾಡಿದ್ರಿ, ಮಡ್ಡಿ ಭೂಮಿ ರೀ ಸರ್, ಮಣ್ಣು ಕಮ್ಮ. ಅದರದಿಂದ ಏನ್ ಮಾಡಿದ್ರೆ ಜೀತಿ ಬಿತ್ತದ್ರಿ, ಅದಕ್ಕೊಂದು 3 ಫೀಟ್ ಒಂದರ ಹೈಟ್ ಮಾಡಿದ್ರೆ ಜೀತಿ ಕಮ್ಮಾಗಿ. ಮನುಷ್ಯಗೆ ತಂತಾನ ಅನುಭವ ಆಗತ್ತಾನ ಯಾರು ಬೆಳೆಯಲ್ರಿ, ತಂತ ಬೆಳಿಬೇಕ್ರಿ. ಈಗ ಯಾವುದೇ ಅಲ್ಲಿ ನಿನ್ನ ನೋಡ್ಕೊ, ನಿನ್ ಬಟ್ಟಿ ಬೋಕೋ, ನೀನೇ ಮಕ್ಕೋ, ನೀನೇ ತರೋ, ಹೀಗೆ ಹರೋಂತರ ನಿಮ್ ನಿಮ್ಗೆ ಗೊತ್ತಿದ್ದಿರ್ಬೇಕ್ರಿ. ಅದಕ್ಕೆ ಜನರಲ್ ನಾಲೆಜ್ ಬರೋದ ಸುಟ್ಟಾಗೆ ಬರ್ತದ್ರಿ ಸರ್. ಮಣ್ಣಾಗ ಯಾವನಿಗೆ ಸುಡ್ತಾನ್ರಿ, ಆ ಮಣ್ಣಿನ ಗುಣಮಾನ ಬಡತನದಾಗ ಉಪವಾಸವನ್ನು ಸತ್ತು ಸಂಪತ್ತು ಮಾಡಿದವನಿಗೆ ಸುಟ್ಟಟ ಅನುಭವ ಯಾರೋ ಗಳಿಸಿಟ್ಟಿದ್ ಬರಲ್ರಿ. ಫರಕ್ ಆತರಿ, ಬಹಳ ಫರಕ್ ಆತರಿ. ನಾ ಇವ ಅಲ್ಕತಿಲ್ರಿ, ಇವತ್ ನಾವು ಬೆಳೆದಿದೆ ಬ್ಯಾಂಕ ಗೌರ್ಮೆಂಟ್. ನೀವು ಈಗ ಹೆಂಗ್ ನಂಗೆ ಸಪೋರ್ಟ್ ಕೊಟ್ರಿ ತಿಳ್ಕೊರಿ, ನಾ ದುಡ್ದಾಗಿ ನೀವು ಸಪೋರ್ಟ್ ಕೊಟ್ಟಿರ್ತೀವಿ. ಸುಮ್ಮ ನೀವು ಕೊಡ್ತೀರನ್ನ ಬುತ್ತಿ ಕಟ್ಕೊಂಡು ಹೋಗಿ ಉಂಡಿಕೆ ಮತ್ತ ಬಂದು ನಿಂಬಲ್ಲಿ ನಿಂತರ ಎಂದು ಬೆಳೆಯಲ್ಲ. ದುಡಿಬೇಕ್ರಿ, ಅದ ಕಷ್ಟ. ಸೌಲಭ್ಯ ತಗೊಳ್ಬೇಕು, ಅದನ್ನು ವಾಪಸ್ ಮನಿ ಬೆಳಕತ್ತ ಮಿಡಿ ಹಚ್ಚಬೇಕು, ಮುಂದೆ ಬೆಳೆಸ್ಕೊಂಡ ಮಿಡಿ ಕಿತ್ಕೊಂಡ್ ಹೋಗ್ಬೇಕು. ಈಗ ನಾವು 10 ಲಕ್ಷ 15 ಲಕ್ಷ ತನ ಲೋನ್ ಕೊಡ್ತಾರೆ ಅವ್ರು. ಅವ್ರ ಲೋನ್ ಅವ್ ನಾವು ಕಂಪಲ್ಸರಿ ಕರೆಕ್ಟ್ ತುಂಬೇಕ್ರಿ. ಹೈನುಗಾರಿಕೆ ಕೊಟ್ಟರಿ, ಹೊಲ ತೊಳತಿ ಸೇಲ ಸಿಕ್ಕದ್ರಿ, ಇನ್ನ ಬಿ ಬೇಕಾದ್ರೆ 10 ಲಕ್ಷ ಹೈನುಗಾರಿಕೆ ತೋರಿ, ಕುರಿ ತೋರಿ, ಅವ್ರು ಕರೀತಾರೆ ನಮ್ಗ, ನಾವು ಹೋಗಲ್ರಿ. ಏಜ್ ಇದ್ದಾಗ ನೀವು ಕುಣಿದಿರಿ, ಈ ಮಕ್ಕಳಾಗ್ಯಾವ ಮರಿಯಾಗ್ಯಾವ ಅವೆಲ್ಲ ನೀವು ಹೇಳದಂಗ್ ಕೇಳ್ಕೊಬೇಕಲ್ರಿ. ನೀವು ಒಂದೇ ಮಾತ್ರ ಮಿತ್ತು ಗಂಡ ಹೆಂಡತಿ, ಈಗ ಮುಂದ ಮಕ್ಕಳು ಹರಿದ ಬಳಿಕ ಅವ ಇಂಜಿನಿಯರ್ ಆದ ಒಬ್ಬ ನೌಕರಿ ಅದ ಒಬ್ಬ ಒಕ್ಕಲ್ತನ ಮಾಡದ ಕಂಡ್ರ ಬಂದ ಬಳಿಕ ಯಾರ್ಯಾರು ಹಾಕೋತ್ ಹೋದ್ರು, ನೀವು ಒಂದ್ 10-20 ಲಕ್ಷ ರೂಪಾಯಿ ಬಾಕಿ ಮಾಡ್ರ ನಿಮ್ ಮಾತು ಕೇಳಿಲ್ಲ ಅಂದ್ರೆ ಹಂಚ್ಕೊಳಕ್ ಎಲ್ಲರೂ ಇದ್ದಿರ್ತಾರಿ, ಕೊಡೋರು ಯಾರು ಇರ್ತಾರಿ? ಈಗ ನಿಮ್ ಕಲಸೋರೇ ಬಂದಾರ, ದುಡಿಯೋರ ಯಾರು ಬಂದಾರ್ರಿ? ಎಲ್ಲಾ ಒಕ್ಕಟ್ಟು ಹೋದ್ರೆ ಏನಾಗಲ್ರಿ ಸರ್? ಭೂಮ್ ತಾಯಿ ಯಾವಾಗ್ಲೂ ಮೋಸ ಮಾಡ್ರಿ, ಹಡತ ಏನ ಬಿಟ್ಟು ಹೋದ್ರೆ ಭೂಮ್ ತಾಯಿ ಬಿಡಲ್ರಿ. ಭೂಮಿನಿಂದ ಜಗತ್ತೇ ಬದುಕ್ತದ್ರಿ. ಎಂತ ಆಫೀಸರ ಮಿನಿಸ್ಟರ್ ಹೆಲಿಕಾಪ್ಟರ್ ತೇರ ಮತ್ತ ಭೂಮಿ ಮೇಲೆ ನಡೀನೇಬೇಕು, ಭೂಮಿ ಅನ್ನ ತಿನ್ನೇಬೇಕು, ಯಾವ ಇದ್ರೂ ಏನಿದ್ರು ಭೂಮಿ ತಾಯಿ ಪುಣ್ಯ. ನನಗೇ ಹೆಚ್ಚಿನ ಅನುಭವ ಅದ್ರಿ ಸರ್, ಯಾಕಂದ್ರೆ ಮಣ್ಣಿಂದು ಥೋಡೆ ಹೊಲ ಮೇಲೆ ನಾನು ಬೆಳೆದಿನ್ರಿ ಸರ್, ಅದರದಿಂದ ಅನುಭವ ರೀ. ಅದೇ ನಿಮ್ದು ಜಮೀನು ಕಡಿಮೆ, ಅದ್ರೊಳಗೆ ನೀವು ಬೆಳೆದಿಲ್ಲ, ನನ್ಗೆ ಮನಿ ಇಲ್ಲ ಏನು ಇಲ್ಲ, ಎಲ್ಲ ಕೈ ಮೇಲೆ, ಅದೇ ಭೂಮಿ ಮೇಲೆ ಬಿಡದಾಡಿ ತೋಬೇಕಲ್ರಿ ಸರ್. ಈಗ ರೀ ಸೈಡ್ ಬಿಸಿನೆಸ್ ಇದ್ದ ಹೊಲ ಬಿತ್ತೋಬಹುದು, ನೆಲ ಬಿತ್ತೋಬಹುದು. ನೀವು 2 ಎಕರೆ ಭೂಮಿ ಮೇಲೆ ಹೊಲ ತೋಬೇಕು, ಮನಿ ಬಿ ಕಟ್ಕೋಬೇಕು, ಮಕ್ಳು ಇಂಜಿನಿಯರ್ ಮುಗಿಸ್ಬೇಕು, ಒಬ್ಬ ಬಿ ಎಡ್ ಮುಗಿಸ್ಬೇಕ್ರಿ, ಒಬ್ಬ ಒಕ್ಕಲ್ತನ ಅವಿ ಕಲ್ತು ಓಸು ಮಾಡ್ಬೇಕಲ್ರಿ ಸರ್. ಎಲ್ಲರಿಗೂ ಕಲಿಸಿರಿ ಸರ್, ಎಲ್ಲರೂ ಕಲಿಸಿನ್ರಿ. ಈಗೊಮ್ಮೆ ಸಾಫ್ಟ್ವೇರ್ ಇಂಜಿನ್ ಮುಗ್ದರಿ ಅಲ್ಲಿ ಮೈಸೂರ್ಕ್ರಿ, ಅವನೇ 4-5 ಲಕ್ಷ ಕೊಡ್ಬೇಕು, ಅದ್ ಎಲ್ಲಿದ್ ಕೊಡ್ಬೇಕ್ರಿ? 5-5 ಲಕ್ಷ 2 ಎಕರೆ ನಾವು ಕೊಡ್ತಾನ್ರಿ ಸರ್. ಎಂದ ಇವರು ಕೃಷಿ ನನಗೆ ತೋಂದ್ರಿ ಡ್ರೀಪ್ ಮ್ಯಾಲ್ ಬಾಳಿ ಮಾಡ್ಕೊತಾಗ 5 ಲಕ್ಷ ಬಿಕೊಂಡು ಖುಷಿ ಅನಿಸ್ತು. ನಿಮ್ಮಲ್ಲಿ ದುಡ್ಡು ಹುಟ್ಟದಾಗೆ ಮನಸ್ಸು ದೊಡ್ಡದ ಆತ, ದುಡ್ಡೇ ಹುಟ್ಟಲಿ ಕೊಡ್ತೀರೇನು? ಇಲ್ಲಿಗೆ ಭೂಮಿ ಮಾರಿ ಕೊಡ್ಬೇಕಾ, ಪ್ಲಾಟ್ ಮಾರಿ ಕೊಡ್ಬೇಕು? ಅದಕ್ಕೆ ದುಡಿತ ಮೂಲ ಅಲ್ಲ, ದುಡಿನೇ ದೇವ್ರ. ಎಲ್ಲೆಲ್ಲಿ ದೇವ್ರ ದಿಂಡಲ್ಲ ಆ ಭೂಮಿ ಮೇಲೆ ಏನ್ ದುಡಿತೇವೋ ಅದೇ ದೇವ್ರು ನಮ್ಗ. ಅಲ್ಲಿ ಭಕ್ತಿ ಹಿಡ್ದು ದುಡ್ರು ಯಾವಾಗ ಬಿ ಅನ್ನ ಕಮ್ಮಿ ಹೇಳಲ್ರಿ. ಏನ್ರಿ 4,000 ಬಾಳೆ ಹಚ್ಚಿದ್ರಿ ಸರ್, ಒಟ್ಟು ಹಂಗೆ ಕಂಟಿನ್ಯೂ ಚಾಲು, ಕೊಯ್ಯೋದು ಕತ್ತರಿಸೋದು, ಮತ್ತೆ ಏಟ್ಬೇಕು 5 ಲಕ್ಷ ಹೊತ್ತೊಂದವು, 10,000 ಹಾಕು, 20,000 ಹಾಕು, 50,000 ಹಾಕಂದ್ರೆ ಬಿ ಹೌಸಿಲಿ ಹಾಕ್ತಿರಿ, ಮಕ್ಕಳು ಕಲೀಲಿ. ನೀವು ಮಾಡೋದೇ ಮತ್ತೊಬ್ಬ ಸುಖಕ್ಕ, ಶುರು ನಂದು ಲಾಸ್ಟ್ ನಿಮ್ದು, ನಮ್ದೇನದ್ರಿ ಸರ್? ನಾವು ಮತ್ತೊಬ್ರು ಸುಖಕ್ಕೆ ಬಿಡದಾಡ್ದಂಗ, ಅದು ಏಜ್ ಆದಾಗೆ ಬರ್ತದ್ರಿ ವಿಚಾರ, ಏಜ್ ಆಗತ್ತಾನ ಬರಲ್ಲ. ಮಡ್ ಆಯ್ತು ಅಲ್ಲಿದ್ದ ನಿಮ್ ಮಕ್ಕಳು ಸ್ವಸ್ಥರು ಅವು ಎಲ್ಲ ಬಂದಾಗ ಮತ್ತೊಂದೊಂದು ಮೆಮ್ರಿ ಚೇಂಜ್ ಆಕೋತಿ ಹೋಗಿರ್ತದ. ನೀವು ಎಲ್ಲರೂ ಸುಖಕ್ಕೆ ಇರ್ತೀರಿ, ನಿಮ್ ಸುಖಕ್ಕೆ ಯಾರು ಇರಲ್ಲ. ಲಾಸ್ಟ್ ಏನೋ ಎತ್ತನದ್ ಕೊಟ್ಟಿ ಅನ್ನೋ ಒಯ್ದು ಹಾಸ್ಟೆಲ್ ಹೋಗಾಡ್ತಾನ, ನಾವೇನ್ ಮಾಡ್ದೇವು ದೇವ್ರ ಗುಡಿ ಘಂಟಿ ಬರ್ಸ್ಕೊತ ನಾವು ಊರಾಗ ಕುಂಡಿರ್ಬೇಕಾತ ಅಷ್ಟೇ. ಹಣಿ ಬರದ್ರಿ ಸರ್, ನಮ್ ಕರ್ತವ್ಯ ನಾವು ಮಾಡಕ್ ಬಂದ್ಯೋ, ಏನೇ ಮಾಡಿ ಸಾಧನೆ ಮಾಡ್ಬೇಕು, ಭೂಮಿ ಮೇಲೆ ಒಂದು ಕುನ ಇಟ್ಟು ಹೋಗ್ಬೇಕು. ಸತ್ರ ಅದೇನು ಹೊಲವಿ ಮಾರಿ ತಿನ್ಬಹುದು, ಎಲ್ಲನೂ ರೋಡಿಗೆ ಇಟ್ಟು ಹೋಗ್ಬೋದು. ನೀವು ಹುಟ್ಟಿರಿ ಅದಕ್ಕ ಒಂದು ಸಾಧನೆ, ಭೂಮಿ ಖರೀದಿ ಮಾಡ್ದ, ಹೊಸ ಹೊಸ ತಳಿ ನೋಡ್ಕೊಂಡ, ಇಂತ ಅನುಭವ ಮುಖ್ಯ ರೀ. ಅಂದ್ರೆ ಈಗ ಏನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಏನು ನಿಮಗ ಹೊಸ ಹೊಸ ಪರಿಚಯ ಮಾಡಿಸಿದ್ರು, ತಂತ್ರಜ್ಞಾನ ಪರಿಚಯ, ಅದೇ ಪುಣ್ಯ ರೀ ಸರ್, ತಳಿ ಪರಿಚಯ ಮಾಡಿಸಿದ್ರು, ಅದರಿಂದ ನಿಮ್ಮ ಕೃಷಿ ಎಲ್ಲ ಸಂಪೂರ್ಣವಾಗಿ ಸಪೋರ್ಟ್. ನಾ ಇಟ್ ಬೆಳೆ ಕಾರಣ ಅವ್ರಿ ಬ್ಯಾಂಕ್ ಅವ್ರು ಸಪೋರ್ಟ್ ರೀ, ಏನು ಕೃಷ್ಣ ಗ್ರಾಮಣ ಅವರು ಸಪೋರ್ಟ್ ರೀ, ಇವರು ಒಟ್ಟು ಹಾದಿ ತೋರಿಸಿದ್ರೆ ಅಷ್ಟೇ ರೀ, ಇದು ಹಾಕ್ರಿ ಹಿಂಗಾಗ್ತದೆ, ಇದು ಅವ್ರ ಪುಣ್ಯದಿಂದ ನಮ್ಮ ಇವತ್ತು ಬೆಳೆಯೋ ಕಾರಣ ನಾವು ಅಂದ್ರೆ ಆ ಬ್ಯಾಂಕ್ ಸಪೋರ್ಟ್ ಏನ್ರ ತೋತಿನ ಅಂದ್ರೆ 10-20 ಲಕ್ಷ ಈಗ ಹೈನುಗಾರಿಕೆ ಮಾಡಕ್ ಬಿ ಅವ್ರಿಗೆ ಸಪೋರ್ಟ್ ಕೊಟ್ರಿ. ನಂಗೆ ಆಫೀಸರ್ ಏನದ ಇವ್ ದನಗಳದ ಔಷಧಿ ಪಿಷಿದ ಅನುಭವ ಇವ್ರು ಕೊಟ್ಟರಿ, ಏನಿಲ್ಲ ಹಿಂಗ್ ಮಾಡೋ ಇದು ಹಿಂಗ್ ಮಾಡೋ ನೇಪ್ಯಾರ ಹುಲ್ಲು ಹಚ್ಚು ಅದು ಹಚ್ಚು ಅಂತ ಇವ್ರು ಕೊಟ್ಟರಿ. ಅವ್ರ ಬ್ಯಾಂಕ್ನವ್ರು ನಿಂಗೆ ಎಷ್ಟು ಲೋನ್ ಬೇಕಪ್ಪ ನಾ ಕೊಡ್ತೀನಿ ಅಂತ ಹಿಂಗ್ ಒಪ್ಪಿದ್ರು. ಅಂದ್ರೆ ಜ್ಞಾನದ ಸಹಾಯ ಧನ ಸಹಾಯ ಎರಡು ಇದ್ದಾಗ ನೀವು ನಿಮ್ಮ ಅಷ್ಟಕ್ಕೆ ನೀವೇ ಸಹಾಯ ಮಾಡ್ಕೊಂಡಿ. ಅಂದ್ರೆ ಏನ ಸರ್, ಅಷ್ಟು ಸಪೋರ್ಟ್ ಇದ್ರು ಬಿ ನಂಬಲ್ಲಿ ಛಲ ಬೇಕಲ್ರಿ ಸರ್, ನೀವು ಕೊಡ್ತೀರಿ ದುಡಿತೀರಿ ಯಾರು ಮಾಡ್ಬೇಕನ್ನೋದು ನಿಮ್ಮಲ್ಲಿ, ನಿಂಬಲ್ಲಿ ನಾ ಮರ್ಯಾದೆ ಕುಡಿಬೇಕಾದ ಆ ದುಡ್ಡು ನಾ ತಂದು ಕುಡಿಯಬೇಕು. ಅದು 12% ಬಡ್ಡಿ ರೀ ಸರ್ ಅದಕ್ಕ, ದನಗಳದು 6-8 ಲಕ್ಷ ಏನ್ ಕೊಡ್ತಾರಲ್ರಿ, 12 ರೂಪಾಯಿ ಬಡ್ಡಿ ಶೇಕಡ. ಕ್ರಾಪ್ ಲೋನ್ 3 ಇಲ್ಲ 4 ತೋತಾರಿ. ಅಂದ್ರೆ ನಾವೇನ್ ಮಾಡಿ ಎಷ್ಟು ಇಸ್ಪೀಡ್ ತುಂಬತೇವೋ ಆಟ ಜಲ್ದಿ ಮುಚ್ಚುತ್ತದ್ರಿ. ಅಡ್ಡಿ ಇಲ್ಲ. ಈಗ ನೀವು ಲೋನ್ ತಗೊಂಡ್ರಿ ಮತ್ತೆ ಅದರಿಂದ ಉಪಯೋಗ ಮಾಡ್ಕೊಂಡ್ರಿ ಮತ್ತೆ ಅದನ್ನು ಮುಟ್ಟಿಸಿದ್ರಿ, ನಿಮ್ಮ ಏನು ವಾರ್ಗೆಯವರು ಏನು ಸ್ನೇಹಿತರು ರೈತರು ಇರ್ತಾರಲ್ಲ ಅವರು ಕೂಡ ಇದೇ ತರ ಇಲ್ಲ ಮಾಡಿಲ್ರಿ ಸರ್, ಅವ್ರ ಲಾಸ್ ಮಾಡ್ಕೊಂಡ್ರಿ, ದನಗಳು ಸತ್ತುರಿ, ಬ್ಯಾಂಕ್ ಕಟ್ಟಿಟ್ಟರಿ, ನಮ್ದೇ ಏನು ಲಾಸ್ ಆಗಿಲ್ರಿ. ನಂದು ಹೆಂಗ ಕಲ್ಲಿಗೆ ದೇವ್ರು ಎರೆದು ತನ್ನ ತೊಳೆದು ಕುಕ್ಕಂ ಹಚ್ಚಿ ಪೂಜೆ ಮಾಡದ ಆ ತರ ನಾ ದನಗಳಿಗೆ ನೋಡಿದೀನ್ರಿ, ಮ್ಯಾಟ್ ರೀ ಬುಡ್ಕ ಸ್ವಚ್ಛತಾ ದಿನ ಮೈ ತೊಳೆದು ತಾಬಿ ಹತ್ ಕೊಟ್ಟಿಲ್ಲ ಆ ತರ ಮಾಡದಾಗೆ ಅದು ದನ ಉಳಿದ್ರಿ ಸರ್. ಆ ಸೇಮ್ ಸ್ವಚ್ಛ ಇಟ್ಟಿನ್ರಿ, ಇನ್ನ ನನ್ನ ಶರೀರ ಏನ ಖರಾಬ್ ಇಟ್ಕೊಂಡಿನ್ರಿ, ದನಗಳು ಸ್ವಚ್ಛ ಇಟ್ಟಿನ್ರಿ. ಮತ್ತ ಅವು ಎಷ್ಟು ಗಂಟೆಗೆ ತಂದಿನಿ 8 ಗಂಟೆಗೆ ಮಾರಿ ಆ ಬ್ಯಾಂಕ್ ನಂದೆಲ್ಲ ನಿಮಗೆ ನಂಗೆ ಏನಾರ ಮಿನಿಮಮ್ 3-4 ಲಕ್ಷ ರೂಪಾಯಿ ವರ್ಷ ಆದಾಯ ಸರ್, ಹೆಂಡಿ ಉಳಿತಿತ್ತು, ದನ ಹ್ಯಾಂಗಿತ್ತು ಅದು ಏಡ್ತಿತ್ತು, ಅದ್ ಹೆಂಡಿಗೆ ಹೋಗ್ಯದ್ರಿ ಸರ್, ನಂಗೆ ನುಕ್ಸಾನ್ ಮಾಡಿಲ್ಲ. ಹಾಲಿನ ಡೈರಿ ಎಷ್ಟು ಹಾಲು ಆಗ್ತಿದ್ರಿ, ಏಡ್ತಿತ್ತದ ಹೆಂಡಿ ಹುಕ್ಕ್ಯದ, ಅದ್ರ ಮತ್ ಶರೀರ ಅದ್ರ ಸಂಕಟ ತಗೊಂಡ್ ಹೋಗ್ಯದ. ನನಗೆ ದನ ನುಕ್ಸಾನ್ ಮಾಡಿರ್ಲಿ, ಕುರಿ ನುಕ್ಸಾನ್ ಮಾಡಿಲ್ರಿ, ಏನು ಮಾಡಿಲ್ಲ. ಏನೋ ನೈಸರ್ ಖರಾಬ್ ಇದ್ರೆ ಬೆಳೆ ನುಕ್ಸಾನ್ ಆಗಿಬಿರು, ಕುರಿ ದನಾರೇ ಯಾವಾಗ ಭೀ ನುಕ್ಸಾನ್ ಮಾಡಿಲ್ರಿ ಸರ್. ವಾತಾವರಣದಿಂದ ನಿಮಗೇನು ತೊಂದರೆ ಆಗಿಲ್ಲ ಯಾವಾಗಾದ್ರೂ? ಯಾವಾಗ ಏನಾಗಿಲ್ಲ ಸರ್. ವಾತಾವರಣ ಅಂದ್ರೆ ನಾವೇನು ಬೆಳೆ ಸಡ್ಡೆ ಮಳೆ ಹೆಚ್ಚಾಯ್ತು ಅಥವಾ ಮಳೆ ಕಡಿಮೆ ಆಯ್ತು, ಈ ಸಲ ಅಂತೂ ಮಳೆ ಇಲ್ಲೇ ಇಲ್ಲ. ಏನೋ ಒಂದು ದೇವ್ರ ಷಷ್ಠಿ ರೀ ಸರ್, ಒಂದ್ಸರ ಮಳಿ ಬಂದು ಹಳಿದಿಂದ ನಾಕ್ ನಾಕ್ ತೊಗರಿ ಯಾವ ಒಂದು ಆಗ್ಯಾವ್ರಿ ಸರ್. ಕರೆಯಲಿಕ್ಕೆಲ್ಲ ಬಿತ್ತಗ್ ಬೀಜ ಆದಾಗ ಅದು ಭರೋಸೆ ಇದ್ದಿಲ್ಲ ಸರ್. ಇದ್ರಾಗ ಏನು ಥೋಡೆ ಜ್ವಾಳ ಆಗ್ಯಾವ ನೋಡ್ರಿ ಸರ್, ಆಟ ಕಡೆ ಜ್ವಾಳ ಏಕ್ ನಂಬರ್ ರೀ, ಹೆಂಟಿ ಮೇಲಿನ ಬೆಳಿ ತಾಯಿಗೆ ಉಡ್ಯಾಕ ಹಾಕೋದು ಹಾಕ್ಬಿಡಮ್ಮ ಅಂತ. ಈಗ ನೀವು ಒಂದು ರೈತರ ಮಕ್ಳು ಇದ್ರೆ ನೀವು ಒಂದು ವಿಚಾರ ಮಾಡ್ತೀನಿ, ಒಂದು ಉಡ್ಯಾಕ ಹಾಕ್ಬಿಡಮ್ ಭೂಮಿಗೆ ಅನ್ನಂತ ಭವನ ನಿಮ್ಗೆ ಹುಟ್ಟಿರ್ತ. ಜ್ವಾಳ ಚಲೋ ಆಗ್ಯವ್ರಿ, ತೊಗರಿ ಒಂದ್ಸರ ಹರರ್ ಕಾಟಲ್ಲಿ ಎಲ್ಲಿ ತಂಪ ಭೂಮಿ ಇದ್ದೀವಿ, ಬಡರಾಸಿದ್ದೀವಿ, ಹಂಗಾಗ್ಯಾವತ್ರಿ ಸರ್. ಈಗ ಏನು ತಾವು 10 acres ಜಮೀನು ತಮ್ಮ, ಇದ್ರೊಳಗ ಒಂದು ವರ್ಷಕ್ಕ ಈಗ ನಿಮಗ್ ಬರುವಂತಹ ಆದಾಯ ಏನದ? ಮೊದ್ಲೇ ಎಷ್ಟು ಬರ್ತಿತ್ತು, ಈಗ ಬರುವಂತಹ ಆದಾಯ? ಸರ್ ಪೈಲೆ ನನಗೆ ಅಷ್ಟಕ ಐತ್ರಿ, ಏನು ಇದ್ದಿಲ್ಲ. ಈಗೇನಾದ್ರಿ ಎಂದ ಡ್ರಿಪ್ ಮಾಡಿನಿ, ಕಬ್ಬಿಗೆ ಡ್ರಿಪ್ ರೀ, ಬಾಳಿಗೆ ಡ್ರಿಪ್. ಪೈಲೆ ಏನು ಇದಿಲ್ಲ ರೀ, 9,000 acres ಅಂದ್ರೆ ಏನು ಬೆಳಿತಿಲ್ಲ, ಎಲ್ಲರೂ ಬೈತಿರು. ಕುರಿ ಗೊಬ್ಬರ ಹಾಕಿ ಸಾಕಷ್ಟು ತಯಾರು ಮಾಡಿನ್ರಿ, ಒಂದ್ ಕೃಷಿ ಉಂಡ ಕೊಟ್ರ ಗೌರ್ಮೆಂಟ್ ಕಡ್ದು, ಅದ್ ಭೀ ನೀರು ಸ್ಟಾಕ್ ಹಾಕಕ್ಕ ಒಂದ್ 2-3 ಬೋರ್ ಹೊಡೆದಿನ್ರಿ. ಈಗ ಸದ್ಯ ಅದು ಏನಿಲ್ಲ ರೀ, ಕಬ್ಬ ಈ ವರ್ಷ ಮಳಿ ಸೆಳೆದ ಲಾಸ್ ಮಾಡಿದ್ರಿ, 100 tons ಕಬ್ಬ ಆಗ್ಯದ್ರಿ. ಬಾಕಿ ಹತ್ತಿ ಹಾಕಿನ್ರಿ, ಒಂದ್ ಸೈಡ್ ಉಳ್ಳಾಗಡ್ಡಿ ಹೆಚ್ಚಿನ್ರಿ, ಉಳ್ಳಾಗಡ್ಡಿ ಲಾಭ ಮಾಡ್ಯಾದ್ರಿ ನಂಗೆ ಈ ವರ್ಷ. ಸರ್ ನಂಬಲ್ಲಿ ಬೇಕಾದ ಬೋರ್ ಇದ್ರು, ಮ್ಯಾಲಿನ ಹನಿ ನೀರಾವರಿ ವಾತಾವರಣ ಬೇಕೇ ಬೇಕು. ಎಲ್ಲರ ನಾ ಭೂಮ್ಯಾಗ ನೀರ್ ಬಿಡೋದಕ್ಕೆ ಭೂಮಿ ತಾಯಿ ಮ್ಯಾಲಿನ ಮಳಿ ಇಲ್ಲಾರ್ದ ಯಾವ ಬೆಳಿ ಆಗಲ್ರಿ. ಈಗ ನೋಡ್ರಿ ತಂಪಿತ್ತಂದ್ ಎಲ್ಲ ಕಡ್ದು ವಾತಾವರಣ ಬರ್ತದ್ರಿ, ಇಲ್ಲೊಂದ್ ಝಳ ಬರ್ಲಿಕ್ಕೆ ಶುರು ಮಾಡ್ತದ್ರಿ. ಇದೇನು ನಡು ಒಂದ್ ಜರ ಬತ್ತಲ್ರಿ, ಅದ್ರ ಪುಣ್ಯದಿಂದ ಒಂದ್ 4 ದಾಣಿ ಆಗ್ಯಾವ್ರಿ, ಕಬ್ಬಿನ ಇಳುವರಿ ಲಾಸ್ ಅದರಿ ಸರ್ ಈ ವರ್ಷ. ಅಲ್ಲ ಒಂದು ಸರಾಸರಿಯಾಗಿ ಒಂದ್ ವರ್ಷ ಇಷ್ಟು ನಮ್ಗೆ ಆದಾಯ ಬರ್ತದ ಅಂತ ಹೇಳಿ ನಿಮ್ಗೆ ಎಷ್ಟು ಅನಿಸ್ತದೆ? ಅದ ಸರ್ ಈ ವರ್ಷದಿಂದ ವರ್ಷನಕ್ಕಿಂತ ಒಂದು 5-6 lakh rupees ನಂಗೆ ಬಂದದ 10 acres ಅಂದ್ರೆ ಖರ್ಚು ಅದರಿ ಸರ್ ಅದಕ್ಕೆ. ಈಗ ರೈತಗ ಏನ್ ಲಾಸ್ ಅಂದ್ರೆ ಸರ್, ಕಬ್ಬಿನವರಿಗೆ ರೊಕ್ಕ ಕೊಡಬೇಕು, ಭತ್ತನು ಕೊಡಬೇಕು. ರೈತಗ ಭತ್ತ ಯಾವ ಭೀ ಕೊಟ್ಟಿಲ್ರಿ, ಅದೇನ್ ಕೃಷಿ ಎಂದವ್ರಿಗೆ ಕೊಡ್ಬೇಕ್ರಿ, ಅದೇ ಮ್ಯಾಲವ್ರೇನ್ ಮಳಿ ಕೊಡ್ಬೇಕು. ರೈತರಿಗೆ ಯಾರು ಒಂದು ಲಂಚ ಕೊಟ್ಟಿದ್ ಗೊತ್ತಿಲ್ಲ, ರೈತನೇ ಎಲ್ಲರಿಗೆ ಲಂಚ ಕೊಟ್ಟನ. ಯಾಕಂದ್ರ ಅವ ಹುಚ್ಚ ರೈತ, ದಲ್ಲಾಲಿಯವ್ರ ಕೈ ಸಹಿತನ ಟ್ರ್ಯಾಕ್ಟರ್ದ ಪಲ್ಟಿ ಹೊಡೆದ ಎತ್ತ ಹಾಕಕ್ ಮತ್ತೆ ರೊಕ್ಕ ಕೊಡ್ತೀನಿ, ಎಲ್ಲಕ್ಕ ರೊಕ್ಕ ಕೊಡ್ತೇವೆ ನಾವು. ನಮ್ಗೆ ಉಳಿಲಿ ಬಿಡ್ಲಿ, ಅದ ಭೂಮಿ ಹ್ಯಾಂಗ ನುಂಗ್ತದ, ಎಲ್ಲ ಏನ್ ಹಾಕಿರ್ಬಿ ನುಂಗ್ಬೇಕು, ಆತರ ರೈತ. ಆಟಾದ್ರೆ ಕಬ್ಬಿಂದು ಅವ್ರಿಗೆ ಕಳ್ಳಿಕ ಎಕರೆಕ್ಕೆ ಇಷ್ಟು, ಮಷಿನ್ ಬತ್ತಂದ್ರೆ ಇಷ್ಟು ರೊಕ್ಕ ತೋತಾರಿ, ಕಡೆಯವರು 1,000 ಕೊಡ್ರಿ, 3,000 ಕೊಡ್ರಿ ಟ್ರ್ಯಾಕ್ಟರ್ಕ, ಒಂದು ಇದಕ್ಕ ಎಕರೆಕ ಹಿಸಾಬ್ ಬಿಡ್ತಾರಿ. ಇಲ್ಲಿ ತನ ಒಕ್ಕಲ್ತನ ಮಾಡಿರಿ, ಬಹುಶಃ ನಿಮ್ದೆಲ್ಲ ಜೀವನ ಅದ್ರೊಳಗೆ ಹೋಗ್ಯದ, ಹೆಂಗ ಅನಸ್ತದ ಒಕ್ಕಲ್ತನ? ಆನಂದಮಯ ಅನಸ್ತದ ಸರ್, ಒಕ್ಕಲ್ತನ ಆನಂದಮಯ ಅದ, ಅದು ಅನುಭವ ಇದ್ದವನಿಗೆ. ಒಂದಿನ ಒಂದು ಕಾಲದಾಗ ಭೂಮಿ ತಾಯಿಗೆ ವ್ಯಾಲಿ ಆಗದ ಹಚ್ಚರಿ ಸರ್. ಸೂರ್ಯ ಚಂದ್ರ ಮೇಲೆ ಇರೇಬೇಕಲ್ರಿ ಭೂಮಿ ಮೇಲೆ, ಮಳೆಯರೇ ಬರೆಯಬೇಕ್ರಿ. ಮಳಿ ಬರೋದ್ ಬಿಟ್ಟಂದ್ರೆ ಭೂಮಿ ಹೋಗಲಕ್ರಿ, ಮಳಿನೇ ಕಟ್ ಆಯ್ತಂದ್ರೆ ಭೂಮಿ ಹೋಗ್ಬಿಡ್ತಾವ್ರಿ. ರೈತರು ಏನ್ ಮಾಡಕತ್ತಾರ, ಎಣ್ಣೆ ಹೊಡೆದು ಅದು ಹೊಡೆದು ಲಾಸ್ ಮಾಡ್ಕತ್ತಾರಿ. ಒಂದಿನ ಒಂದು ಕಾಲದಾಗ ಕಷ್ಟ ಬರೋದ್ರಿ ಗಚ್ಚಿ ರೈತರಿ. ಈ ಹುಲ್ಲಿನ ಎಣ್ಣೆ ಹೊಡೆದ ಇಂತಿಂತವ್ ಎಲ್ಲ ಮಾಡ್ಕತ್ತಾರಿ, ಅದು ಮಾಡಬೇಡದ್ರಿ. ಅದಕ್ಕೆ ರೈತರು ಏನ್ ಮಾಡ್ಬೇಕು, ಈಗ ಯಾವ ರೀತಿ ಎಚ್ಚರಿಕೆ ತಗೊಳ್ಬೇಕು? ಸರ್ ಏನಿದ್ರು ಉಳುಮೆನೆ 1 number ಸರ್. ಟ್ರ್ಯಾಕ್ಟರ್ಲ್ಲಿ ಮಾಡಕತ್ತಾರ ಮಾಡಲಕ್ರಿ ಸರ್, ಒಪ್ತೀನಿ. ಈ ಹುಲ್ಲಿನ ಎಣ್ಣೆ ಹೊಡೆದು ಖಾತ ಇವ ಒಂದ್ಸರ್ ಕಮ್ಮಿ ಮಾಡ್ಬೇಕ್ರಿ ಸರ್. ಈ ರೈತರಿ ಒಂದದ್ರ ನೋಡ್ರಿ ಸರ್, ಎರೆಹುಳು ಗೊಬ್ಬರ ಹಿಂದೆ ನಾ ಸಣ್ಣಾಗಿದ್ದಾಗ ಯಾವ ಗೊಬ್ಬರ ಹಾಕಿಲ್ಲ, ಏನು ಹಾಕಿಲ್ಲ ಸರ್. ಹುಲ್ಲಿನ ಎಣ್ಣೆ ಬಿ ಹೊಡಿದಲ್ಲ. ಈ ಸದಿ ತೆಗೆದು ಈಗ ಏನು ಹೊಸ ನಮ್ಗೆ ಅನುಭವ ಕೊಟ್ಟರ ಕೃಷಿ ವಿಜ್ಞಾನ ಕೇಂದ್ರದವರು, ಎಲ್ಲ ಸದಿ ಒಯ್ದು ಎರೆಹುಳು ಗುಂಡಿಗೆ ಮಾಡಿ ಅದೊಂದು ಎರೆಹುಳು ಖಾತ ತಯಾರು ಮಾಡಿ, ಅದು ಒಂದು ಲಾಭ ಇದ್ರ ನಂಗೆ ನುಕ್ಸಾನ್ ಇಲ್ಲ. ಅಂದ್ರೆ ಎಲ್ಲಿ ಬೇಕು ಅಲ್ಲಿ ಒಕ್ಕಾಡ್ತಿದ್ವಿ, ಬಾಂಧಾರಿಗೆ ಒಕ್ಕಾಡೋದು ಸುಡೋದು ಮಾಡ್ತಿದ್ದೇವ್ರಿ, ಅವ್ರದಿಂದ ನಂಗೆ ಉಳಿತೀರಿ ಅದು, ಅದರದಿಂದ ಖಾತ ತಯಾರದು. ಈ ರೈತರು ಹೆಚ್ಚಾಗಿ DAP ಅವು ಇವು ಬಿಟ್ಕೋತ ಹೋದ್ರೆ ಅದು ಬೆಳೀತದೆ ನೋಡ್ರಿ. ಯಾಕಂದ್ರೆ ಫಲವತ್ತ ಆಗ್ಬೇಕಾದ್ರೆ ಭೂಮಿ ಚಗಳ ಚಿಪಟಿ ಹೆಂಡಿ ಇಂಥ ತಿಂದ್ರೆ ಫಲವತ್ತ ಆಗ್ತದ್ರಿ. ಇದು ಎಲ್ಲರೂ ವೀರ್ಯಾವಳ DAP ಹೊಡೆದ ಅಂತ ಒಂದು ಏನೋ ಅಡ್ವರ್ಟೈಸ್ ತೋಡೆ ನಿಮ್ಗೊಮ್ಮೆ ಹೇಳಿದ್ ನೋಡ್ರಿ, ಅಲ್ಕೋ ಬ್ಯಾರ ಇದು ಬ್ಯಾರ ಹಾಲು ಬ್ಯಾರ, ಹಾಲಿನ್ಕಿಂತ ಅಲ್ಕೋದ್ ಹೆಚ್ಚಿಗೆ ರೇಟ್ ಇರ್ತದೆ. ಇದು 20-25 rupees ಮಾರ್ತದ, ಇದು ಪಾವ್ ಲೀಟರ್ಗೆ 100-200 ಮಾರ್ತದ. ನಿಮ್ಗೊಮ್ಮೆ ಮಾತು ಹೇಳಿದ್ರಿ ಸರ್, ನಿಮ್ಗೆ ನೆನಪದ್ರಿ, ನಂಗೆ ನೆನಪದ್ರಿ. ಅಂದ್ರ ಆ ನೀರಿಗೆ 20 rupees ತೋತಾರಿ, ಈ ಹಾಲಿಗೆ 25-30 rupees ತೋತಾರ. ಹಿಂಗಾಗಿ ರೈತ ಈ ಹಾಲಿನ ರೇಟಿಗೆ ನೀರಿನ ರೇಟಿಗೆ ಸೇಮ್ ಅದಲ್ರಿ. ಈಗ ಒಂದು ಐಟೇ ಇರ್ತಾನೆ ಐಟಿ, ಅದಕ್ಕೆ 100 ರೂಪಾಯಿ ಕೊಡು ಅಂದ್ರೆ ಕೊಡ್ತಾರೆ, 150 ಕೊಡು ಅಂದ್ರೆ ಕೊಡ್ತಾರೆ. 1 ಲೀಟರ್ ಹಾಲು ಕೊಟ್ಟನಿಗೆ ಅವನಿಗೆ 50 ರೂಪಾಯಿ ಕೊಡು ಅಂದ್ರೆ 60 ರೂಪಾಯಿ ಕೊಡು ಅಂದ್ರೆ ಕೊಡ್ತಾರೆ ಸರ್. ಅದ್ರ ರೈತ ಬೆಳಿತಾನಲ್ರಿ, ಅವ್ ಕಳ್ತನ ಮಾಡ್ತಂದಿದ್ದಾನೆ, ಇವ ಫ್ಯಾಕ್ಟ್ರಿಗೆ ತಯಾರು ಮಾಡ್ತಾರ್ರಿ ಎಲ್ಲ ಹಾಕಿ, ಅವನಿಗೆ ಆದ್ರೆ ಚಾನ್ಸ್ ಕೊಡ್ತಾರೆ, ನಮ್ಗೆ ಕೊಡ್ಬೇಡ್ರಿ. ನಾ ಆದ್ರಿ ರೈತನಿಂದ ದೇಶ, ರೈತ ದೇಶವೇ ಅನ್ನೋದು ನೀವೆಲ್ಲ ಭಾಷಣದಾಗ ಐತಲ್ರಿ ಸರ್. ಇದು ಈ ಖಾಲಿ ಒಂದ್ 5,000 ಅಲ್ಲ 7,000 8,000 ಮಾಡಿದ್ರೆ ಉಳ್ಳಾಗಡ್ಡಿ ರೇಟ್ ವಾಡಾಯ್ತದ್ರಿ ನೋಡ್ರಿ. ನನ್ನ ವಯಸ್ಸದಾಗ ಮಾರಿದ್ರೆ 3,000, 2010 8,000 ಮಾರಿದ್ರಿ, ನಡುವಮ್ಮ 20,000 ಮಾರಿದ್ರಿ. ಅದು ಯಾವ ರೈತ ನಮ್ ಭೂಮಿ ಮೇಲೆ ಒಂದ್ ಲಕ್ಕ, ಅವನಿಗೆ ಲಾಟ್ರಿ, ಅವನ್ ಭವಿಷ್ಯ ಏನೋ ಸಾಲ ಇತ್ತು ಏನೋ ಮಾಡಿ ಏರ್ ಬಂದಿರ್ತಾನ, ಅಂತ ತಿಂದ್ರೆ ಸಮಾಧಾನ ಅಲ್ಲ. ಏನೋ ಬ್ಲಾಕ್ ಮಾಡಿ ಅಂತಿಂತ ಮಾಡಿ ಹೊಡೆಯವನಿಗೆ ಅವನಿಗೆ ಯಾರು ಕೇಳಲ್ಲ, ರೋಡ್ ಮೇಲೆ ಮಣ್ಣು ಹಾಕದವನು ಯಾರು ಕೇಳಲ್ಲ. ರೈತ ತಿನ್ಬಾರ್ದು, ಅವನ ಸುಪ್ಪುಕಟ್ಟೆ ದುಡಿಬೇಕು, ಪುಕಟ್ಟೆ ಮಣ್ಣಾಗ ಹೋಳ್ಬಿಡ್ಬೇಕು. ಅಲ್ಲಿ ರೈತ ಒಂದು ವಾರ್ತಾದ ಹೇಳಿದ್ರು, ಸುಮ್ ಸುಮ್ಕೆ ಚರ್ಚೆ ಮಾಡ್ತಾನ, ಹಾಂಗ್ ಮಾಡ್ತಾನ, ಆತ್ಮಹತ್ಯೆ ಮಾಡ್ಕೊತಾನ ಅಂದ್ರೆ ಅರ್ಥ ಏನ್ರಿ ಸರ್? ಎಲ್ಲರೂ ಹಂಗೆ ಇರಲ್ರಿ. ಹೌದು ನೋಡ್ರಿ, ಒಬ್ರು ಕುಡ್ದಾಡಿ ನೋಡಿ, ಈ ನೀವು ಸಾಲಿ ಕಲ್ಸಿಗತ್ತಿರಿ ನಂಗ, ಓಸು ಮಕ್ಳು ನೌಕರಿ ಆತಾರಿ, ಅವ್ರವ್ರ ಹಣಿ ಬರ, ನಿಮ್ ಬುದ್ಧಿ ತೇಜ್ ಅದ ನೀವ್ ಬೆಳ್ದ್ರಿ, ಅವ್ನ ಬುದ್ಧಿ ತೇಜ್ ನಾವೇನ್ ಮೇಡಮ್ ರೀ, ಅವ್ ಹಾಂಗ್ ಮಾಡ್ಕೊಂಡ್ರೆ ನಾನು ಮಾಡ್ಕೊಲ್ರಿ. ನಾವ್ ಬಿತ್ತಿದ್ ನಾವ್ ತಿನ್ನಬೇಕಾತ, ನಾವ್ ದುಡಿಬೇಕು, ಉಸಿರ್ ಅನ್ಬಾರ್ದು. ಮೇನ್ ಉಸಿರ್ ಅನ್ಬ ಸರ್ ಬೇಕಾದ್ರಿ, ಹರೊಂದ್ ಮನುಷ್ಯನ ಬಲ್ಲಿ ಉಸಿರ್ ಅಂದ್ರೆ, ಹೆಣ್ಣಲಿ ಗಂಡಾಲಿ ಉಸಿರ್ ಅಂದ್ರೆ ಬೆಳೆಯಲ್ಲ, ಬೆಳಿತಾನ್ರಿ. ನೀವು 10 ರೂಪಾಯಿ ಕೊಟ್ರೆ ನಾ 20 ರೂಪಾಯಿ ನಮ್ ಅನ್ಕಮ್ ಮಾಡ್ಕೋಬೇಕು, ಬೆಳಿಬೇಕು. ಅವ್ರೇನೋ ಗೌರ್ಮೆಂಟ್ ಬೀಜ ಕೊಡ್ತಾರ, ಫಿಕ್ಸಡ್ ಅನ್ನ ತಂದಕ್ಕೆ ನಾ ಮನ್ಯಾಗ ಕುಟ್ಟಿಗೆ ತಿಂದ್ರೆ ಆಗೇತು, ಅದ ಮಾಡ್ಬಾರ್ದು. ನಾ ಬೀಜ ಬೆಳೆಸಿ ನಿಮ್ಗೆ ತೋರಿಸಬೇಕು, ನಿಮ್ಗೇನು ಕೊಡೋದಿರಲ್ಲ ವಾಪೀಸ, ನೋಡಿಕೇರಿ ಬೆಳೆದಿರ್ಬೇಕು. ನಾ ನಿಮ್ದಿಂದ ನಿಮ್ ಹೆಸರು ಹೊಡಿಬೇಕು, ನಾ ಸುಲುಟ್ ಹೊಡಿಬೇಕು, ಇವ್ರದಿಂದ ಅನ್ನ ಕತ್ತಿನ ಅಂತ. ಈಗ ನೆನ್ಪು ಆರಾಮ್ ಬಂದೇ ಆಗಿಬಿಟ್ರ, ಅಪ್ಪಗೆ ಯಾರು ನೆನ್ಪು ಹರಕತ್ತಾರ, ಬೀಜ ಕೊಟ್ಟವ್ರಿಗೆ ಯಾರು ನೆನ್ಪು ಹರಬೇಕು. ರೇವಪ್ಪ ಬಿರಾದಾರ್ ಅವ್ರ ಜೊತೆಗೆ ಆತ್ಮೀಯರೇ ತಾವು ಮಾತಾಡಬಹುದು, ಅವರ ನಂಬರ್ ನಾನು ಹೇಳ್ತೀನಿ ಒಂದ್ಸಲ, ತಾವು ಬರ್ಕೊಳ್ಬಹುದು. 9972687823 ಈ ನಂಬರ್ಗೆ ಸಂಪರ್ಕ ಮಾಡಿ ರೇವಪ್ಪ ಅವರ ಅನುಭವಗಳನ್ನ ತಾವು ಕೂಡ ಪಡ್ಕೊಳ್ಬಹುದು. ಒಳ್ಳೇದು ರೇವಪ್ಪ ಗುರುಸಿದ್ದಪ್ಪ ಬಿರಾದಾರ್ ಅವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ತಮ್ಮ ಏನು ಇಡೀ ಜೀವನದ ಅನುಭವ, ಏನು ಕೃಷಿ ಅನುಭವ ಏನಿರಬೇಕು, ಜೀವನದ ಅನುಭವ ಎಲ್ಲಾ ಕೂಡಿ ನಮ್ಮ ರೈತರಿಗೆ ಒಂದು ಹೊಸ ಒಂದು ವಿಚಾರಗಳನ್ನೇ ತಾವು ಇಲ್ಲಿ ತನಕ ಹೇಳಿದ್ದೀರಿ. ಯಾವ ರೀತಿ ಬದುಕಬೇಕಾಗಿದೆ ನಾವು ಇವತ್ತಿನ ದಿವಸ, ಮುಂದಿನ ದಿವಸದೊಳಗೆ ಯಾವ ಎಚ್ಚರಿಕೆಗಳನ್ನ ನಾವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಮ್ಮದೇ ಆದಂತಹ ಜೀವನಾನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಈಗ ಸಮಯ 7:16:27. ಇನ್ನು ಮುಂದೆ ಕೆಲವು ಜನಪದ ಗೀತೆಗಳು. ಮಾಡ We'll be right back. ಎಂತೂ